ಆಕಾಶವಾಣಿ ಇಂದಿನ ನಡೆ ನಾಳೆಗೆ ಹಸಿರು ಹಾದಿಯಾಗಲಿ, ಎಲ್ಲರ ಜವಾಬ್ದಾರಿಯಾಗಲಿ. ಸ್ವಚ್ಛ ಉಸಿರಿಗಾಗಿ, ಹಸಿರು ಬಾಳ್ವೆಗಾಗಿ ಒಂದಾಗಿ ಹೋರಾಡೋಣ. ಪರಿಸರ ಇಲಾಖೆ ಅಡಿ ಬರುವ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆಯ ಪ್ರಾಯೋಜಿತ ಕಾರ್ಯಕ್ರಮ ಹವಾಮಾನ ಮಿತ್ರ. ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು, ಈ ಕುರಿತಾಗಿ ರೈತರಿಂದ ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಪಡೆಯಲಾಗ್ತಾ ಇದೆ. ಈ ಕುರಿತಾಗಿ ಪ್ರಶ್ನೆ ಅಥವಾ ಸಂದೇಶ ಕಳಿಸಬಹುದಾದ ಮೊಬೈಲ್ ಸಂಖ್ಯೆ ಹೇಗಿದೆ? 9342063488. ಇಂಗ್ಲಿಷ್ನಲ್ಲಿ ಮತ್ತೊಮ್ಮೆ 9342063488. ಇಮೇಲ್ ವಿಳಾಸ ಹೇಗಿದೆ? dcc-empri@karnataka.gov.in. ಇಮೇಲ್ ವಿಳಾಸ ಮತ್ತೊಮ್ಮೆ dcc-empri@karnataka.gov.in. ಹವಾಮಾನ ಮಿತ್ರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಕೇಳುಗರೆ ಮತ್ತು ರೈತ ಬಾಂಧವರೇ, ಎಲ್ಲರಿಗೂ ನಮಸ್ಕಾರ ಹಾಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾನು ಮಹೇಶ್, ಪರಿಸರ ನಿರ್ವಹಣಾ ಮತ್ತು ನೀತಿ ಸಂಶೋಧನಾ ಸಂಸ್ಥೆಯಲ್ಲಿ ನಿರ್ದೇಶಕನಾಗಿದ್ದೇನೆ. 8ನೇ ಹವಾಮಾನ ಮಿತ್ರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಶ್ರೋತೃಗಳು ಆಸಕ್ತಿಯಿಂದ ಭಾಗವಹಿಸುತ್ತಿರುವುದು ನಮಗೆ ಪ್ರೇರಣೆಯಾಗಿದೆ. ಎಂದಿನಂತೆ ಕಾರ್ಯಕ್ರಮದ ಮೊದಲಿಗೆ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಎಕೆ ಚಕ್ರವರ್ತಿಯವರು 7ನೇ ಕಾರ್ಯಕ್ರಮದಲ್ಲಿ ಮಂಡಿಸಿದ ವಿಷಯಗಳ ಮೇಲೆ ಶ್ರೋತೃಗಳು ವ್ಯಕ್ತಪಡಿಸಿದ ಅಭಿಪ್ರಾಯಗಳ ವಿಶ್ಲೇಷಣೆ ಮಾಡಿ ಉತ್ತರಗಳನ್ನು ನೀಡಲಿದ್ದಾರೆ. ನಂತರ ಭಾರತೀಯ ಹವಾಮಾನ ಇಲಾಖೆ ವಿಜ್ಞಾನಿಗಳಾದಂಥ ಡಾಕ್ಟರ್ ಸಿಎಸ್ ಪಾಟೀಲ್ರವರು ಮುಂದಿನ 2 ವಾರಗಳ ಹವಾಮಾನ ಮುನ್ಸೂಚನೆಯನ್ನು ನೀಡುತ್ತಾರೆ. ಇದು ವಿಶೇಷವಾಗಿ ರೈತಾಪಿ ವರ್ಗ, ನಗರ ಪಟ್ಟಣ ಪ್ರದೇಶದಲ್ಲಿ ತೆಗೆದುಕೊಳ್ಳಬಹುದಾದ ಮುಂಜಾಗ್ರತೆ ಕ್ರಮಗಳಿಗೆ ಸಹಕಾರಿಯಾಗಲಿದೆ. ತದನಂತರ ಪ್ರೊಫೆಸರ್ ಪ್ರಭುದೇವ್, ನಿವೃತ್ತ ಮುಖ್ಯ ವೈಜ್ಞಾನಿಕಾಧಿಕಾರಿ ಮೀನುಗಾರಿಕೆ ಇಲಾಖೆಯವರು ಹವಾಮಾನ ಬದಲಾವಣೆಯಿಂದ ಮೀನುಗಾರಿಕೆ ಕ್ಷೇತ್ರದ ಮೇಲಾಗುವ ಪರಿಣಾಮಗಳು ಹಾಗೂ ಅಳವಡಿಸಿಕೊಳ್ಳಬಹುದಾದ ಮಾರ್ಗೋಪಾಯಗಳ ಕುರಿತು ಮಾತನಾಡಲಿದ್ದಾರೆ. ಎಲ್ಲ ಶ್ರೋತೃಗಳು ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಈ ಮೂಲಕ ಕೋರುತ್ತೇನೆ. ನಮಸ್ಕಾರ. ನಮಸ್ಕಾರ, ನಾನು ಸಿಎಸ್ ಪಾಟೀಲ್, ವಿಜ್ಞಾನಿ, ಹವಾಮಾನ ಕೇಂದ್ರ ಬೆಂಗಳೂರು. ನಾನು ಮುಂದಿನ 15 ದಿನಗಳವರೆಗೆ ಕರ್ನಾಟಕ ರಾಜ್ಯದ ಹವಾಮಾನದ ಮುನ್ಸೂಚನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ. ಇಂದು ಕರಾವಳಿ ಹಾಗೂ ಉತ್ತರ ಒಳನಾಡಿನಲ್ಲಿ ಹಲವು ಕಡೆ ಮಳೆಯಾದರೆ ದಕ್ಷಿಣ ಒಳನಾಡಿನಲ್ಲಿ ಕೆಲವು ಕಡೆ ಮಾತ್ರ ಮಳೆಯಾಗಿದೆ. ಪ್ರಮುಖವಾಗಿ ರಾಯಚೂರಿನಲ್ಲಿ 11 ಸೆಂಟಿಮೀಟರ್, ಕೋಲಾರನಲ್ಲಿ 9 ಸೆಂಟಿಮೀಟರ್, ಧರ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ. ಈಗಿರುವ ಹವಾಮಾನದ ಸಿನಾಪ್ಟಿಕ್ ಸ್ಥಿತಿ ಏನೆಂದರೆ, ಉತ್ತರ ಒಳನಾಡಿನಲ್ಲಿ ಸರ್ಕ್ಯುಲೇಷನ್ 5.8 ಕಿಲೋಮೀಟರ್ ಎತ್ತರದಲ್ಲಿ ಇದೆ. ಇದರ ಪ್ರಭಾವದಿಂದ ಕರಾವಳಿ, ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಆಗಸ್ಟ್ 8ರಿಂದ ಆಗಸ್ಟ್ 14ರವರೆಗೆ ಹಗುರದಿಂದ ಸಾಧಾರಣವಾಗಿ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಹಾವೇರಿ, ಗದಗು, ಕೊಪ್ಪಳ, ವಿಜಯಪುರ, ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ, ವಿಜಯನಗರ, ತುಮಕೂರು, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು ಆಗಸ್ಟ್ 8ರಂದು ಈ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಬೆಂಗಳೂರಿನಲ್ಲಿ ಆಗಸ್ಟ್ 8ರಿಂದ ಆಗಸ್ಟ್ 14ರವರೆಗೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಆಗಸ್ಟ್ 8ರಿಂದ ಆಗಸ್ಟ್ 21ರವರೆಗೆ ಕರ್ನಾಟಕ ರಾಜ್ಯಾದ್ಯಂತ ವಾಡಿಕೆಗಿಂತ ಅಧಿಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಮುಂದೆ ಮನ್ಸೂನ್ನಲ್ಲಿ ನಾವು ಯಾವ್ಯಾವ ರೀತಿ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು ಮತ್ತು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ. ಮನ್ಸೂನ್ ಸೀಸನ್ನಲ್ಲಿ ಹೆಚ್ಚಿನ ಆರ್ದ್ರತೆ ಅಂದರೆ ತೇವಾಂಶ ಜಾಸ್ತಿ ಇರ್ತತಿ ಮತ್ತು ನಿಂತ ನೀರು, ಕುಲುಷಿತ ಹಾಗೂ ನೀರಿನ ಮೂಲಗಳಿಂದಾಗಿ ಹಲವಾರು ಆರೋಗ್ಯ ಸವಾಲುಗಳು ನಮಗೆ ಒಡ್ತಾವು. ಈ ಮನ್ಸೂನ್ ಸಮಯದಲ್ಲಿ ಸಾಮಾನ್ಯವಾಗಿ ಯಾವ ರೋಗ ಬರ್ತಾವ ಅಂದ್ರೆ ಮಲೇರಿಯಾ, ಡೆಂಗ್ಯೂ ಜ್ವರ, ಚಿಕನ್ ಗುನ್ಯ, ಟೈಫಾಯ್ಡ್ ಜ್ವರ, ಡಯರಿಯಾ, ಕಾಲ್ರಾ, ಶೀತ, ಫ್ಲೂ, ವೈರಲ್ ಜ್ವರ ಮತ್ತು ಕೆಲವೊಂದು ಫಂಗಲ್ ಸೋಂಕುಗಳು ಚರ್ಮಕ್ಕೆ ಸಂಬಂಧಪಟ್ಟು ಉಗುರು ಮತ್ತು ಕಾಲುಗಳಲ್ಲಿ ಇನ್ಫೆಕ್ಷನ್ ಆಗುವುದು ಇರ್ತೈತಿ. ಇವುಗಳನ್ನು ಯಾವ ರೀತಿ ಮುನ್ನೆಚ್ಚರಿಕೆ ತಗೋಬೇಕಂದ್ರೆ ನಾವು ಕೈಗಳನ್ನು ಸ್ವಚ್ಛವಾಗಿ ತೊಳ್ಕೊಳ್ಬೇಕು. ಎರಡನೇದಾಗಿ ಆಹಾರ ಮತ್ತು ನೀರಿನ ಸುರಕ್ಷತೆಯನ್ನು ಕೂಡ ಕಾಪಾಡಿಕೊಳ್ಬೇಕು. ತಾಜಾ ಮತ್ತು ಬೇಯಿಸಿದ ಮನೆಯಲ್ಲಿ ಮಾಡಿದ ಅಡಿಗೆಯನ್ನು ಊಟ ಮಾಡ್ಕೋಬೇಕು. ಕುದಿಸಿ ಆರಿಸಿದ ನೀರನ್ನು ಕುಡಿಯುವುದು ಬಹಳ ಉತ್ತಮ. ಸೊಳ್ಳೆ ಪರದೆಯನ್ನು ಉಪಯೋಗಿಸಬೇಕು. ನಾವು ತೋಳಿದ್ದ ಬಟ್ಟೆಗಳನ್ನು ಹಾಕುವುದರಿಂದ ಸೊಳ್ಳೆಗಳಿಂದ ನಾವು ದೂರ ಇರಬಹುದು. ಬಿಸಿನೀರಿನ ಸ್ನಾನ ಮಾಡುದು, ಕಾಲುಗಳನ್ನು ಒಣಗಿಸಬೇಕು ಮತ್ತು ಕೊಳಕು ನೀರಿನಲ್ಲಿ ನಾವು ಅಡ್ಡಾಡೋದನ್ನು ಕಡಿಮೆ ಮಾಡ್ಕೋಬೇಕು. ಮನೆಯ ಸುತ್ತಮುತ್ತ ಸ್ವಚ್ಛವಾಗಿಡಬೇಕು. ಮೇಲ್ಛಾವಣಿಯಲ್ಲಿರುವ ಟ್ಯಾಂಕುಗಳನ್ನು ಮುಚ್ಚಬೇಕು ಮತ್ತು ಕಸವನ್ನು ಸರಿಯಾಗಿ ವಿಲೇವಾರಿ ಮಾಡಬೇಕು. ಹಣ್ಣು ಮತ್ತು ಕಾಯಿಪಲ್ಯಗಳನ್ನು ತೊಳೆದು ಉಪಯೋಗಿಸಬೇಕು ಮತ್ತು ಕೆಲವೊಮ್ಮೆ ಈ ಮಾನ್ಸೂನ್ ಸೀಸನ್ನಲ್ಲಿ ಪ್ರವಾಹ ಬರೋದು ಸಾಮಾನ್ಯ. ಈ ಪ್ರವಾಹ ಬಂದಾಗ ನಾವೇನು ಮಾಡ್ಬೇಕಂದ್ರೆ ಧಾನ್ಯ ಮತ್ತು ಬೀಜಗಳನ್ನು ಎತ್ತರದ ಪ್ರದೇಶದಲ್ಲಿ ಮತ್ತು ವಾಟರ್ ಪ್ರೂಫ್ ಕಂಟೈನರ್ನಲ್ಲಿ ನಾವು ಸಂಗ್ರಹಣೆ ಮಾಡಿಡಬೇಕು. ಪ್ರಾಣಿಗಳನ್ನು ಎತ್ತರದ ಪ್ರದೇಶದಲ್ಲಿ ಇಡಬೇಕು ಮತ್ತು ಆಂಟಿಬಯೋಟಿಕ್ ಇಂಜೆಕ್ಷನ್ಗಳನ್ನು ನಾವು ಪ್ರಾಣಿಗಳಿಗೆ ಕೊಡೋದು ಆರೋಗ್ಯಕರ. ಮಣ್ಣಿನ ಸವಕಳಿಯನ್ನು ತಡೆಯಬಲ್ಲ ಗಿಡಮರಗಳನ್ನು ನಾವು ಹಚ್ಚಬೇಕು. ಇದರಿಂದ ಮಣ್ಣಿನ ಸವಕಳಿ ಕಡಿಮೆ ಆಗುತ್ತೆ. ಕಡಿಮೆ ಎತ್ತರದ ಪ್ರದೇಶಗಳಲ್ಲಿ ವಾಸಿಸುವವರು ಅಂದ್ರೆ ತಗ್ಗು ಪ್ರದೇಶದಾಗ ಇರೋರು ಮುಂಚಿತವಾಗಿ ಸುರಕ್ಷಿತ ಎತ್ತರದ ಸ್ಥಳಗಳಿಗೆ ಹೋಗೋದು ಒಳ್ಳೆಯದು ಮತ್ತು ಪ್ರವಾಹ ನೀರಿನಿಂದ ಸೋಂಕಿತವಾದ ಆಹಾರವನ್ನು ನಾವು ತೆಗೆದುಕೊಳ್ಳಬಾರದು. ಮುಂದೆ ಮನೆಯಲ್ಲಿರುವ ವಿದ್ಯುತ್ತು ಮತ್ತು ಗ್ಯಾಸ್ ಕನೆಕ್ಷನ್ ಇತ್ತಂದ್ರೆ ಪ್ರವಾಹದ ಸಮಯದಲ್ಲಿ ಅವನ್ನ ಅನ್ಪ್ಲಗ್ ಮಾಡಿಡಬೇಕು. ಪ್ರವಾಹದ ನೀರಿನಲ್ಲಿ ಅಡ್ಡಾಡೋದನ್ನು ಕೂಡ ಕಡಿಮೆ ಮಾಡ್ಕೋಬೇಕು. ಈ ಎಲ್ಲ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕಾದ ಕ್ರಮಗಳು. ತಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಇವತ್ತು ನಾವು ಮೀನುಗಾರಿಕಾ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೀದರ್ನಲ್ಲಿ ಇರುವ ಪಶು ವೈದ್ಯಕೀಯ ಮತ್ತು ಮೀನುಗಾರಿಕಾ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿ ನಿವೃತ್ತರಾಗಿರುವ ಡಾಕ್ಟರ್ ಪ್ರಭುದೇವ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಪ್ರಭುದೇವ್ ಅವರು ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ಕೇಳುಗರ ಪರವಾಗಿ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಇವತ್ತು ನಮಗೆ ಈ ಹವಾಮಾನ ಬದಲಾವಣೆಯಿಂದ ಮೀನುಗಾರಿಕೆ ಮತ್ತು ಮೀನು ಕೃಷಿಗೆ ಯಾವ ರೀತಿ ಸಂಬಂಧ ಇದೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ಪ್ರಭುದೇವ್ ಅವರೇ ಮಾಹಿತಿ ಮಾಡಿಕೊಡಿ. ಈಗ ಸಾಮಾನ್ಯ ಹವಾಮಾನ ಬದಲಾವಣೆ ಅಂತ ಹೇಳಿದ್ರೆ ವಿಶ್ವದ ಪ್ರತಿಯೊಂದು ಜೀವಿ ಅಥವಾ ಸಸ್ಯಜೀವಿ ಇರ್ಬೋದು ಅಥವಾ ಮನುಷ್ಯಜೀವಿ ಇರ್ಬೋದು ಅಥವಾ ಪ್ರಾಣಿಗಳಿರ್ಬೋದು ಪ್ರತಿಯೊಂದರ ಮೇಲೂ ಕೂಡ ಅದು ಪ್ರಭಾವ ಬೀರ್ತದೆ. ತಮಗೆಲ್ಲ ಗೊತ್ತಿದೆ ಅಗ್ರಿಕಲ್ಚರ್ ಮೇಲೆ ಬಹಳಷ್ಟು ಪರಿಣಾಮ ಬೀರ್ತದೆ. ಅದೇ ರೀತಿ ಮೀನುಗಾರಿಕೆ ಮೇಲೆ ಕೂಡ ಸಾಕಷ್ಟು ಪರಿಣಾಮ ಬೀರ್ತದೆ. ಮೀನುಗಾರಿಕೆಯಿಂದ ಸಾಮಾನ್ಯವಾಗಿ ನಾವೇನಾಯ್ತು, ಮೀನುಗಾರಿಕೆ ಅಂದ ತಕ್ಷಣ ನಮಗೆ ಬರೋದು ಮೀನನ್ನು ಹಿಡಿದು ತರ್ತಕ್ಕಂಥದ್ದು. ಇದನ್ನ ಮೂರು ಇದರಲ್ಲಿ ಮಾಡ್ತಾರೆ. ಸಮುದ್ರದಿಂದ ಮೀನು ಹಿಡ್ಕೊಂಡು ಬರ್ತಾರೆ, ಅದಾದ್ಮೇಲೆ ಹಳೆಯ ಪ್ರದೇಶ ನಾವು ಎಸ್ಸುರಿ ಅಂತ ಹೇಳ್ತೇವೆ, ಸಮುದ್ರ ಅಂದ್ರೆ ನದಿಗಳು ಸಮುದ್ರ ಯಾವ ಇದರಲ್ಲಿ ಸೇರ್ತಾವಲ್ಲ ಅಂತ ಜಾಗಕ್ಕೆ ಎಸ್ಸುರಿ ಅಥವಾ ಅಳಿವ ಪ್ರದೇಶ ಅಂತ ಹೇಳ್ತಾರೆ ಅಥವಾ ಕರಾವಳಿ ಪ್ರದೇಶ ಅಂತ ಹೇಳ್ತಾರೆ. ಮೂರನೇದಾಗಿ ಒಳನಾಡು ಮೀನುಗಾರಿಕೆ ಅಂತೇಳಿ, ಈಗ ನದಿ ಕೆರೆ ಸರೋವರಗಳಲ್ಲಿ ಮೀನನ್ನು ಹಿಡಿತಿರ್ತಾರೆ, ಇದ್ರ ಮೇಲೆ ಸಾಕಷ್ಟು ಪರಿಣಾಮ ಬರ್ತದೆ. ಅದೇ ರೀತಿ ಮೀನು ಕೃಷಿ, ಈಗ ನಾವೇನಂತ ಮೀನು ಕೃಷಿನನ್ನ ಮೀನು ಸಾಕಣೆ ಮಾಡೋದು, ಮೀನು ಸಾಕಣೆ ಮಾಡಿದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಸಮುದ್ರದಲ್ಲಿ ಮೀನು ಸಾಕಣೆ ಮಾಡ್ತಾ ಇದಾರೆ, ಕರಾವಳಿ ಪ್ರದೇಶದಲ್ಲಿ ಮೀನು ಸಾಕಣೆ ಮಾಡ್ತಾರೆ, ಸೀಗಡಿ ಸಾಕಣೆ ಮಾಡ್ತಾ ಇದಾರೆ. ಸೊ ಒಳನಾಡು ಮೀನುಗಾರಿಕೆಯಲ್ಲೂ ಕೂಡ ಒಳನಾಡು ಪ್ರದೇಶದಲ್ಲೂ ಕೂಡ ಹೊಂಡಗಳನ್ನು ಕಟ್ಟಿಬಿಟ್ಟು ಅಥವಾ ಕೆರೆಗಳಲ್ಲಿ ಮೀನು ಸಾಕಣೆ ಮಾಡ್ತಾರೆ. ಇದ್ರ ಮೇಲೆ ಎಲ್ಲ ಒಂದು ಒಟ್ಟಾರೆ ಮೀನುಗಾರಿಕೆ ಮೇಲೆ ನಮ್ಗೆ ಸಾಕಷ್ಟು ಪರಿಣಾಮ ಬೀರೇ ಬೀರ್ತದೆ. ಯಾಕಂದ್ರೆ ಯಾವ ತರ ಹವಾಮಾನ ವೈಪರೀತ್ಯ ಇರ್ತಾವಲ್ಲ, ಈಗ ಉದಾಹರಣೆ ಮೊದಲನೇ ನಾವು ಹೇಳೋದಾದ್ರೆ ಸಮುದ್ರ ಮೀನುಗಾರಿಕೆ ಅಂತ ಇಟ್ಕೊಳ್ಳ. ಸಮುದ್ರ ಮೀನುಗಾರಿಕೆ ಮೇಲೆ ನಮಗೆ ಹವಾಮಾನ ಬದಲಾವಣೆ ಅಂದ್ರೆ ಸಾಮಾನ್ಯ ಕಂಡು ಬರ್ತಕ್ಕಂಥದ್ದು ಉಷ್ಣಾಂಶ. ಉಷ್ಣಾಂಶ ಹೆಚ್ಚಾಗುತ್ತೆ, ಮಳೆಗಾಲ ಕಡಿಮೆ ಆದಾಗ ಉಷ್ಣಾಂಶ ಜಾಸ್ತಿ ಆಗುತ್ತೆ. ಉಷ್ಣಾಂಶ ಜಾಸ್ತಿ ಆದಾಗ ಏನಾಗುತ್ತೆ ನಮಗೆ ಸಾಮಾನ್ಯವಾಗಿ ನೀರಿನ ಹಾವಿ ಜಾಸ್ತಿ ಆಗುತ್ತೆ. ನೀರಿನ ಹಾವಿ ಜಾಸ್ತಿ ಆದಾಗ ಏನಾಗುತ್ತೆ ಉಪ್ಪಿನ ಅಂಶ ಜಾಸ್ತಿ ಆಗುತ್ತೆ. ಓಕೆ, ಈಗ ನಮ್ಮ ಕರಾವಳಿ ಪ್ರದೇಶಗಳಲ್ಲಿ ಅರಬ್ಬಿ ಸಮುದ್ರ ಇರ್ಬೋದು ಅಥವಾ ಬೇ ಆಫ್ ಬೆಂಗಾಲ್ ಇರ್ಬೋದು, ಅಲ್ಲಿ ಸಾಮಾನ್ಯವಾಗಿ 35 parts per 1000 ಅಂತ ಹೇಳ್ತೈತೆ. ಪಿಪಿ 35 PPT ಅಂದ್ರೆ 1 kg ನೀರನ್ನ ನಾವು ಒಲೆ ಮೇಲೆ ಇಟ್ಟು ಕುದಿಸಿದಾಗ ಬರ್ತಕ್ಕಂಥ ಉಪ್ಪಿನ ಅಂಶ 35 gram ಇರುತ್ತೆ. ಸೊ ಅದಕ್ಕೆ 35 ಅಂದ್ರೆ ಪಾರ್ಟ್ಸ್ ಪರ್ 1000 ಅಂತ ಹೇಳ್ತೀವಿ. 1000 ಭಾಗದಲ್ಲಿ 35 ಭಾಗ ಇದಿರ್ತದೆ. ಅದರಲ್ಲಿ ಏನಾಗುತ್ತೆ ಏರುಪೇರಾಗುತ್ತೆ. ಈಗೇನಾಗ್ತದೆ, ಸಮುದ್ರದಲ್ಲಿರ್ತಕ್ಕಂಥ ಮೀನುಗಳು, ನಮ್ಮ ಕರಾವಳಿ ಪ್ರದೇಶದಲ್ಲಿರ್ತಕ್ಕಂಥ ಸಮುದ್ರದಲ್ಲಿರ್ತಕ್ಕಂಥ ಮೀನುಗಳು ಈ ಒಂದು ಸಲ್ನಿಟಿಗೆ ಅಥವಾ ಟೆಂಪರೇಚರ್ಗೆ ಹೊಂದಿಕೊಂಡಿರ್ತವೆ. ಇದರಲ್ಲಿ ಏನಾದರೂ ತಡ್ಕೊಳ್ಳಾದಷ್ಟು ಇದಾದಾಗ, ವ್ಯತ್ಯಾಸಗಳು ಕಂಡು ಬಂದಾಗ ಅವುಗಳಿಗೆ ಸಾಕಷ್ಟು ತೊಂದರೆ ಆಗ್ತದೆ. ಉದಾಹರಣೆಗೆ ನಿಮಗೆ ಆಪರೇಷನ್ ಲಾಸ್ ಜಾಸ್ತಿ ಆಗುತ್ತೆ. ಆಪರೇಷನ್ ಲಾಸ್ ಜಾಸ್ತಿ ಆದ ತಕ್ಷಣ ಏನಾಗುತ್ತೆ, ಸಲ್ನಿಟಿ ಜಾಸ್ತಿ ಜಾಸ್ತಿಯಾಗಿ ಹೋಗ್ತದೆ. ಸಲ್ನಿಟಿ ಜಾಸ್ತಿ ಆದಾಗ ಏನಾಗುತ್ತೆ, ಈ ನಮ್ಮಲ್ಲಿ ನಮ್ಮ ಕರಾವಳಿ ಪ್ರದೇಶದಲ್ಲಿರ್ತಕ್ಕಂಥ ಮೀನುಗಳು ಏನ್ ಮಾಡ್ತಾವೆ ಅಂದ್ರೆ, ಅವು ಬೇರೆ ಎಲ್ಲಿ ಅವಕ್ಕೆ ಸೂಕ್ತವಾದ ಅಲ್ಲೂ ಹುಡ್ಕೊಂಡು ಹೋಗ್ತವೆ, ಮೈಗ್ರೇಟ್ ಆಗ್ತವೆ, ಮೈಗ್ರೇಟ್ ಆಗ್ತವೆ, ವಲಸೆ ಹೋಗ್ತವೆ. ಅವಾಗ ಏನಾಗುತ್ತೆ, ನಮ್ಮ ಒಂದು ಮೀನುಗಾರರಿಗೆ ಸಿಕ್ತಕ್ಕಂಥ ಮೀನುಗಳು ಕಡಿಮೆ ಆಗ್ತವೆ. ಯಾರಿಗೂ ಸಿಕ್ಬಿಡ್ತದೆ, ಎಲ್ಲೋ ಹೋಗಿ ಸಿಕ್ಕತ್ತೆ. ಉದಾಹರಣೆಗೆ ನಮ್ಮ ಕರ್ನಾಟಕದಿರ್ಬೋದು, ಬೇರೆ ರಾಜ್ಯಕ್ಕೆ ಹೋಗ್ಬೋದು, ಅಥವಾ ಬೇರೆ ರಾಜ್ಯಗಳಿಗೆ, ಬೇರೆ ಶ್ರೀಲಂಕಾಕ್ಕೆ ಹೋಗ್ಬೋದು, ಪಾಕಿಸ್ತಾನಕ್ಕೆ ಹೋಗ್ಬೋದು, ಬಾಂಗ್ಲಾದೇಶಕ್ಕೆ ಹೋಗ್ಬೋದು. ಈ ತರ ನಮ್ಮ ಈ ಒಂದು ಹವಾಮಾನ ಬದಲಾವಣೆ ನಮ್ಮ ದೇಶದಾಗಿರ್ಬೋದು ಅಥವಾ ಇದೇ ತರ ಪ್ರಪಂಚ ವಿಶ್ವದ ಬೇರೆ ಬೇರೆ ದೇಶಗಳ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಈ ಒಂದು ದೃಷ್ಟಿನಲ್ಲಿ. ಎರಡನೇದು ಅಂದ್ರೆ, ನಮಗೆ ಸಲ್ನಿಟ್ಟು ಯಾವಾಗ ನಮಗೆ ಉಪ್ಪಿನಂಶ ಜಾಸ್ತಿ ಆಗುತ್ತಲ್ಲ, ಅವಾಗ ಏನಾಗುತ್ತೆ ಅಂದ್ರೆ ಅವಕ್ಕೆ ತಡ್ಕೊಳ್ಳೋ ಶಕ್ತಿ ಇಲ್ಲದ ಇದ್ದಾಗ ಒಂದು ಶಾಕ್ ಆಗ್ಬಿಡುತ್ತೆ. ಒಂದ್ ಸರಿ ಕೆಲವು ಸರಿ ಅವಾಗ ಶಾಕ್ ಆದಾಗ ಏನಾಗುತ್ತೆ, ಅವಾಗ ಬದುಕುಳಿಯೋದ್ರ ಮೇಲೆ ಅದು ಪರಿಣಾಮ ಬೀರುತ್ತದೆ. ಮೂರನೇದು ಏನಾಗುತ್ತೆ ಅಂದ್ರೆ, ಈ ಜಾಸ್ತಿ ಸೂರ್ಯನ ಕಿರಣ ಜಾಸ್ತಿ ಬಿತ್ತು ಅಂತ ಇಟ್ಕೊಳ್ರಿ, ಜಾಸ್ತಿ ಬಿದ್ದಾಗ ಏನಾಗ್ಬಿಡುತ್ತೆ ಅಂದ್ರೆ, ನಮಗೆ ಈ ಕಿರಣ ಜಾಸ್ತಿ ಆದಾಗ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಹೇಳ್ತೀವಿ, ಪ್ರಾಥಮಿಕವಾಗಿ ಏನು ನೈಸರ್ಗಿಕವಾಗಿ ಉತ್ಪತ್ತಿ ಆಗುತ್ತೆ, ಮೀನಿಗೆ ಬೇಕಾಗಿರ್ತಕ್ಕಂಥ ಆಹಾರ ಉತ್ಪತ್ತಿ ಆಗುತ್ತಲ್ಲ, ಅದು ಜಾಸ್ತಿ ಆಗ್ಬಿಡುತ್ತೆ. ಪ್ಲಾಂಕ್ಟನ್ ಅಂತ ಹೇಳ್ತೀವಿ, ಪಾಚಿಯದೆಲ್ಲ ಜಾಸ್ತಿ ಆಗುತ್ತೆ. ಪಾಚಿಯದೆಲ್ಲ ಜಾಸ್ತಿ ಆದಾಗ ಏನಾಗ್ಬಿಡುತ್ತೆ ನಮಗೆ, ಅದು ಅವಶ್ಯಕತೆಗಿಂತ ಜಾಸ್ತಿ ಆದಾಗ ಏನಾಗುತ್ತೆ, ಅಲ್ಲಿ ಒಂದು ಬೇರೆ ಬೇರೆ ತರ ರೆಡ್ ಟೈಡ್ ಅಂತ ಕೇಳಿರ್ಬೋದು ನಾವೆಲ್ಲ. ಸಾಮಾನ್ಯ ಹಾಲಿಗೆ ಪಾಚಿ ಬೆಳೀತದಲ್ಲ, ಅದು ಜಾಸ್ತಿಯಾಗಿ ಮೀನುಗಳು ಸತ್ತೋಗೋ ಸಿದಿರ್ತದೆ ಅದು. ಆಮೇಲೆ ಹಾಲಿಗೆ ಜಾಸ್ತಿ ಬೆಳೆದಾಗ, ರೆಡ್ ಆಲ್ಗೆಗಳಲ್ಲಿ ಜಾಸ್ತಿ ಬೆಳೆದಾಗ ಒಂದ್ಸರಿ ಅದು ವಿಷ ಬರುತ್ತೆ, ಅದರಲ್ಲಿ ನಮಗೆ ನಾನಾ ತರದ ವಿಷಯಗಳು, ಅದು ಮನುಷ್ಯನ ಅದು ಆ ಅಂತ ಮೀನನ್ನು ತಿಂದಾಗ ನಾವೇನಾಗುತ್ತೆ, ನಮ್ಗೆ ವಾಮಿಟಿಂಗ್ ಸೆನ್ಸೇಷನ್ ಆಗ್ಬೋದು, ಅಥವಾ ಡೆತ್ ಆಗ್ಬೋದು, ಅಥವಾ ಬೇರೆ ಬೇರೆ ತರದ ಕಾಯಿಲೆಗಳು, ನ್ಯೂರೋಟಾಕ್ಸಿನ್ ಅಂತ ಹೇಳ್ತೀವಿ, ಅದಾಗ್ಬೋದು. ನಾನಾ ತರದ ರೋಗಗಳಿಗೆ ನಾವು ತುತ್ತಾಗ್ತೀವಿ. ಅದ್ರ ಜೊತೆಗೆ ಈ ಕರಾವಳಿ ಪ್ರದೇಶದಲ್ಲಿರ್ತಕ್ಕಂಥ ಇವು ಕಲ್ಗ ಅಂತ ಹೇಳ್ತೀವಲ್ಲ, ಅದು ಕಪ್ಪೆ ಚಿಪ್ಪು ಅಂತ ಹೇಳ್ತೀವಲ್ಲ, ಕಪ್ಪೆ ಚಿಪ್ಪುಗಳು ಕೂಡ ಅವನು ತಿಂದಿರ್ತವೆ. ಸೊ ಅವಾಗ ಏನಾಗುತ್ತೆ ನಮಗೆ ಪಾಯ್ಸನಸ್, ಶೆಲ್ ಫಿಶ್ ಪಾಯ್ಸನಿಂಗ್ ಅಂತ ಆಗ್ತದೆ. ಓಕೆ, ಸೊ ಇಂಥವೆಲ್ಲ ತಿಂದಾಗ ಏನಾಗುತ್ತೆ, ಸಾಮಾನ್ಯ ವಾಮಿಟಿಂಗ್ ಆಗೋದು, ಅಥವಾ ಡೈರಿ ಆಗೋದು, ಅಥವಾ ನ್ಯೂರೋಟಾಕ್ಸಿನ್ ನಮ್ಮ ಮರಣದ ಮೇಲೆ ಪರಿಣಾಮ ಬರುತ್ತೆ, ಇವೆಲ್ಲ ಕೂಡ ಸಮುದ್ರದಲ್ಲಿ ಹವಾಮಾನ ವೈಪರೀತ್ಯದಿಂದ ಆಗ್ತಕ್ಕಂಥದ್ದು ಒಂದು. ಎರಡನೇದು ಅಂತಂದ್ರೆ, ಈ ಸಾಮಾನ್ಯವಾಗಿ ಸಮುದ್ರದಲ್ಲಿ ಬಿರುಗಾಳಿ ಬೀಸ್ತಾ ಇರ್ತದೆ ಯಾವಾಗಲೂ ಕೂಡ. ಸೊ ಇದು ನಮ್ಗೆಲ್ಲ ಸೈಕ್ಲೋನ್ ಅಂತ ಹೇಳ್ತೀವಲ್ಲ, ಅದೇ ಬಿರುಗಾಳಿ ಜಾಸ್ತಿ ಆದಾಗ ಏನಾಗುತ್ತೆ, ಮೀನು ಹಿಡಿಯಲಿಕ್ಕೆ ಆಗೋದಿಲ್ಲ, ಮೀನು ಹಿಡಿಯಲಿಕ್ಕೆ ಆಗೋದಿಲ್ಲ. ಒಂದು ಸಮುದ್ರಕ್ಕೆ ಅದು ನೀರು, ಸಮುದ್ರ ಮೀನುಗಾರಿಕೆ ಮೇಲೆ ಯಾವ ರೀತಿ ಹವಾಮಾನ ಬದಲಾವಣೆ ಪ್ರಭಾವ ಬೀರ್ತದೆ ಅಂತ ನಾವು ಹೇಳ್ಕೊಂಡಾಗ ಇದು ನಾವು ನೀವು ಹೇಳೋದು ಗಮನಿಸಬೇಕಾಗಿದೆ ಒಂದು ಅಂಶ. ಯಾಕಂದ್ರೆ ಬಿರುಗಾಳಿ ಜಾಸ್ತಿ ಬಂದಾಗ ಅಲ್ಲಿ ಏನಾಗುತ್ತೆ, ಮೀನು ಹಿಡಿಯಲಿಕ್ಕೆ ದೋಣಿಗಳು ಹೋಗಿರ್ತಾರೆ, ಆ ದೋಣಿಗಳು ವಾಪಸ್ ಬರೋಲ್ಲ ಕೆಲಸ, ಅಷ್ಟು ಬಿರುಗಾಳಿ ಎದ್ದಿರುತ್ತೆ, ಮರ್ಚೋಗ್ಬಿಡ್ತವೆ, ಅನಾಹುತ ಆಗುತ್ತೆ. ಆಮೇಲೆ ಜಾಸ್ತಿ ಕೆಳಗಿನ ನೀರು, ಮೇಲೆ ಮೇಲೆ ನೀರು ಜಾಸ್ತಿ ಆಗೋದ್ರಿಂದ ಅಲ್ಲಿ ನೀರಿನ ಒಂದು ಗುಣಮಟ್ಟದಲ್ಲಿ ವ್ಯತ್ಯಾಸ ಕಂಡು ಬರುತ್ತೆ. ಆಮೇಲೆ ಇದು ಪೂರಕವಾಗಿರಲ್ಲ, ಮೀನನ್ನು ಹಿಡೀಲಿಕ್ಕೆ ಒಂದು ಪೂರಕವಾಗಿರಲ್ಲ, ಅಂತ ಒಂದು ಸಂದರ್ಭನೂ ಕೂಡ ಒದಗಿ ಬರುತ್ತೆ. ಎಷ್ಟೋ ಸರಿ ನಾವು ಮೀನುಗಾರರನ್ನ ನಾವು ಕಳ್ಕೊಂಡಿರ್ತೀವಿ, ಆಮೇಲೆ ಮೀನು ಉತ್ಪತ್ತಿನೂ ಕೂಡ ಕಡಿಮೆ ಆಗುತ್ತೆ. ಈಗ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯದಲ್ಲಿ ಇದೇ ತರ ಬಿರುಗಾಳಿ ಎಲ್ಲ ಬೀಸಿದಾಗ ಕಡಿಮೆ ಆದಾಗ ಒಟ್ಟಾರೆ ನಮ್ಮ ದೇಶ ಮೀನು ಉತ್ಪತ್ತಿ ಮೇಲೆ ಕಡಿಮೆ ಬರುತ್ತೆ. ಉತ್ಪತ್ತಿ ಕಡಿಮೆ ಆದಾಗ ಏನಾಗುತ್ತೆ, ಬೆಲೆ ಜಾಸ್ತಿ ಆಗುತ್ತೆ, ಬೆಲೆ ಜಾಸ್ತಿ ಆದಾಗ ಏನಾಗುತ್ತೆ, ಮೀನುಗಳು ತಿನ್ನಕ್ಕಾಗಲ್ಲ ಒಂದು. ಆಮೇಲೆ ನಮ್ಮ ಆಹಾರ ಸುಭದ್ರತೆ ಒಂದು ಇದು ಬೇಕಲ್ಲ, ಸೆಕ್ಯೂರಿಟಿ ಇರೋದಿಲ್ಲ, ಆಹಾರ ಸುಭದ್ರತೆಗೆ ಒಂದು ದೊಡ್ಡ ಇದು ಇದು ಕೊಡ್ತದೆ, ಅನಾಹುತ ಆಗುತ್ತೆ. ಈ ಎಲ್ಲ ಕಾರಣಗಳು ಇದಾಗುತ್ತೆ. ಸೊ ಈ ರೀತಿಯಾಗಿ ನಾವು ಸಮುದ್ರದಲ್ಲಿ ನಾವು ಯಾವ ಹವಾಮಾನ ಬದಲಾವಣೆಯಿಂದ ಯಾವ ತರ ನಾವು ಆಗ್ತೇವೆ ಅನ್ನೋದನ್ನ ಗಮನಿಸಬಹುದು. ನಾವು ಕುಂತು ಸಮುದ್ರ ದೂರ ಇರುತ್ತೆ, ಏ ಅದು ಈ ಹವಾಮಾನ ಸಮುದ್ರದ ಕಡೆ ಬದಲಾವಣೆ ಅಂತ ನಮ್ಗೇನಾಗ್ತದೆ ಅಂತ ನಾವು ಈ ತರ ವಿಚಾರ. ನಾವು ಗದ್ದೆಯಲ್ಲಿ ಭತ್ತ ಬೆಳಿತೇವೆ ಅಥವಾ ಇನ್ನೇನು ಬೆಳೆ ಬೆಳಿತೇವೆ, ತರಕಾರಿ ಬೆಳಿತೇವೆ, ಹಣ್ಣು ಗಿಡ ಬೆಳಿತೇವೆ, ಬೆಳ್ಕೊಂತ ಹೋಗ್ತೇವೆ ನಾವು. ಆದ್ರೆ ಇದು ದೂರದೃಷ್ಟಿಯ ಒಂದು ವಿಚಾರ ಮಾಡಿದಾಗ ಅಲ್ಲಿ ಏನು ಸಮುದ್ರದಲ್ಲಿ ಏರಿಳಿತ ಹವಾಮಾನ ಅದು ನಮ್ಗೆ ಎಲ್ಲಾ ಪ್ರದೇಶಗಳಿಗೂ ಬಂದು ತಟ್ಟಾಗಿ ಅದನ್ನು ಮಾತ್ರ ಅಲ್ಲ, ಸಮುದ್ರದಲ್ಲಾಗಿರ್ತಕ್ಕಂತ ಹವಾಮಾನ ಬದಲಾವಣೆಯಿಂದ ಏನ್ ವೈಪರೀತ್ಯಗಳನ್ನ ಕಂಡು ಬರ್ತವಲ್ಲ ಅವು ನಮ್ಮ ಒಳನಾಡಿನಲ್ಲಿ ಕೂಡ ನಮಗೆ ಇನ್ಫ್ಲುಯೆನ್ಸ್ ಆಗ್ತವೆ. ಯಾಕಂದ್ರೆ ಕೆಲಸರಿ ಮಳೆ ಜಾಸ್ತಿ ಆಗುತ್ತೆ, ಕೆಲಸರಿ ಮಳೆಗಾಲ ಬರಗಾಲ ಬಂದೋಗ್ಬಿಡುತ್ತೆ. ಇದೆಲ್ಲ ಸಮುದ್ರದಲ್ಲಾಗ್ತಕ್ಕಂಥ ಬದಲಾವಣೆಗಳು ನಮ್ಮ ಒಳನಾಡಿನ ಮೀನುಗಾರಿಕೆ ಒಂದಲ್ಲ, ಒಳನಾಡಿನ ಕೃಷಿ ಮೇಲೆ ಅಥವಾ ಒಳನಾಡಿನ ಜನ ಒಂದು ನಮ್ಮ ಒಟ್ಟಾರೆ ಜೀವನ ಮೇಲೆ ಪರಿಣಾಮ. ಆರೋಗ್ಯ ಎಲ್ಲದರ ಮೇಲೆ, ನಿತ್ಯ ಜೀವನ ಎಲ್ಲದರ ಮೇಲೆ ದೊಡ್ಡ ಪರಿಣಾಮ ಅನಾಹುತ ಕೊಡ್ತದೆ. ಇನ್ನೊಂದು ಡಾಕ್ಟರ್ ಪ್ರಭು ಅವರೇ, ಸಮುದ್ರದಲ್ಲಿ ಮೀನು ಕೃಷಿಯನ್ನು ಯಾವ ರೀತಿ ಕೈಗೊಳ್ತಾ ಇದ್ದಾರೆ ಮತ್ತೆ ಗಮನಾರ್ಹ ಬದಲಾವಣೆ ಯಾವ ರೀತಿ ನಾವು ಇದಕ್ಕೆ ಪೂರಕವಾಗಿದೆ ಅಂತ ನಾವು ತಿಳ್ಕೊಳ್ತೀವಿ. ಸಮುದ್ರದಲ್ಲಿ ಇಷ್ಟು ದಿನ ನಾವೆಲ್ಲ ಅನ್ಕೊಂಡಿರ್ತೀವಿ ಅಂದ್ರೆ ಸಮುದ್ರದಲ್ಲಿ ಮೀನು ಮಾತ್ರ ಹಿಡಿಲಿಕ್ಕೆ ಬರ್ತದೆ ಅಂತ. ಹೌದು, ಮೀನು ಹಿಡಿದ ತರಬಹುದು, ಅಲ್ಲಿ ಮೀನೇನು ಕೃಷಿ ಮಾಡ್ತಾರೆ ಅಂತ. ಇದೊಂದೇನಪ್ಪ ಅಂದ್ರೆ, ಹೊಸ ತಂತ್ರಜ್ಞಾನದಲ್ಲಿ ಮೀನನ್ನ ಸಮುದ್ರದಲ್ಲೂ ಕೂಡ ಪಂಜರಗಳನ್ನು ಹಾಕಿ, ದೊಡ್ಡ ದೊಡ್ಡ ಪಂಜರಗಳು ಹಾಕಿ ಸಾಕಬಹುದು ಪಂಜರಗಳಲ್ಲಿ. ಅದರಲ್ಲೂ ಕೂಡ ಏನಾಗುತ್ತೆ ಅಂದ್ರೆ, ಒಂದು ಯಾವ್ದೊಂದು ಪ್ರೊಟೆಕ್ಟೆಡ್ ಏರಿಯಾ ಅಂತ ಬರುತ್ತೆ ಅಂತ ಇಟ್ಕೊಳ್ಳಿ, ಯಾವ್ದೊಂದು ಸಮುದ್ರದಲ್ಲಿ ಕೊರಕಲು ಇರ್ತದೆ, ಅಲ್ಲಿ ಗಾಳಿಯ ಒಂದು ಹವಾಮಾನ ಬದಲಾವಣೆ ಕಡಿಮೆ ಇರ್ತದೆ. ಕಡಿಮೆ ಇರುತ್ತೆ, ಮತ್ತೆ ಯಾವ್ದೇ ಒಂದು ಬೋಟ್ಗಳಾಗ್ಲಿ ಯಾವ್ದು ಬರೋದಿಲ್ಲ, ಪ್ರಯಾಣ ಮಾಡಲ್ಲ ಅಲ್ಲಿ, ಆಳನೇ ಇರುತ್ತೆ. ಅಂತದಲ್ಲಿ ಪಂಜರಗಳನ್ನ ಹಾಕ್ತಾರೆ, ಪಂಜರಗಳನ್ನ ದೊಡ್ಡ ದೊಡ್ಡ ಆಂಕರ್ಗಳೆಲ್ಲ ಹಾಕಿ ಪಂಜರಗಳು ಹಾಕಿ ಅದರಲ್ಲಿ ಮೀನು ಬಿಟ್ಟು ಬೆಲೆ ಬಾಳ್ತಕ್ಕಂಥ ಮೀನುಗಳನ್ನ ಸಾಕ್ತಾರೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಹವಾಮಾನ ಬದಲಾವಣೆ ಆದಾಗ ನಾನು ಆಗ್ಲೇ ತಿಳಿಸಿದಾಗ, ಒಂದು ಮೊದಲನೇ ವ್ಯತ್ಯಾಸ ಉಷ್ಣಾಂಶದಲ್ಲಿ ಏರುಪೇರು ಆಗೋದು, ಎರಡನೇದು ಸಲಿನಿಟಿನಲ್ಲಿ ಅಂದ್ರೆ ಉಪ್ಪಿನ ಅಂಶದಲ್ಲಿ ಬದಲಾವಣೆ ಆಗೋದು, ಮೂರನೇದು ಅಂತ ಹೇಳಿದ್ರೆ ನಮ್ಮ ಅಲ್ಲಿ ಆ ನೈಸರ್ಗಿಕ ಆಹಾರ ಉತ್ಪತ್ತಿನಲ್ಲಿ ಬದಲಾವಣೆ ಆಗೋದು, ನಾಲ್ಕನೇದು ಅತಿ ಮುಖ್ಯವಾಗಿ ಬಿರುಗಾಳಿ ಬರೋದು. ಬಿರುಗಾಳಿ ಏನಾದ್ರೂ ಅಲ್ಲಿ ಅದು ನಮ್ಮ ಈ ಪಂಜರಗಳನ್ನ ಹಾಕಿರ್ತಾರೆ, ಜಾಸ್ತಿ ಬಿರುಗಾಳಿ ಎದ್ದಾಳ್ತು ಅಂದ್ರೆ ಪಂಜರಗಳಲ್ಲಿ ನಾಶ ಆಗೋಗ್ಬಿಡ್ತಾರೆ, ಮೀನುಗಳು ಸಮುದ್ರಕ್ಕೆ ಹೋಗ್ಬಿಡ್ತವೆ ಕಂಪ್ಲೀಟ್. ಕೆಲವಾರು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಆ ಪಂಜರಗಳು ನಮ್ಗೆ ಸಿಗೋದೇ ಇಲ್ಲ, ಅಷ್ಟೊಂದು ಆರ್ಥಿಕ ಲಾಸ್ ಆಗುತ್ತೆ, ಆರ್ಥಿಕವಾಗಿ ನಮಗೆ ನಷ್ಟ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಅವ್ರು ಯಾರ ಈಗ ಅದೊಂದು ಎಂಟರ್ಪ್ರಿನರ್ಸ್ ತಗೊಂಡಿರ್ತೀವಲ್ಲ, ಸೊ ಅದ್ರ ಮೇಲೆ ಬಹಳಷ್ಟು ಪರಿಣಾಮ ಬರುತ್ತೆ. ಅದ್ರ ಜೊತೆಗೆ ನಾವು ಒಳ್ಳೆ ಪ್ರೊಡಕ್ಟ್ಸ್ ಇರ್ತಾರೆ, ಒಂದು ಎರಡನೇದು ಅಲ್ಲಿ ಸಾಕ್ತಕ್ಕಂಥ ಮೀನಿಗೆ ಒಳ್ಳೆ ಬೆಲೆ ಇರುತ್ತೆ, ಆ ಮೀನುಗಳನ್ನ ನಾವು ಆಮದು ಮಾಡೋದು ಬೇರೆ ದೇಶಗಳಿಗೆ. ಅವಾಗ ಏನಾಗುತ್ತೆ, ವಿದೇಶಿ ವಿನಿಮಯ ನಮಗೆ ಕಡಿಮೆ ಆಗುತ್ತೆ, ವಿದೇಶಿ ವಿನಿಮಯ ಕಡಿಮೆ ಆದ ತಕ್ಷಣ ನಮ್ಮ ಆರ್ಥಿಕತೆ ಮೇಲೆ ಹೋಗುತ್ತೆ, ಆಮೇಲೆ ನಮ್ಮ ದೇಶದಲ್ಲಿ ತಿನ್ನಲಿಕ್ಕೆ ಮೀನು ದೊರೆಯೋದು ಕಡಿಮೆ ಉಂಟಾಗುತ್ತೆ. ಪ್ರತಿಯೊಂದು ಕೂಡ ಒಂದಕ್ಕೊಂದು ಲಿಂಕ್ ಇರುತ್ತೆ, ಇವೆಲ್ಲ ಕೂಡ ಹವಾಮಾನ ಬದಲಾವಣೆ ಮೇಲೆ ಪರಿಣಾಮ ಬೀರುತ್ತೆ. ಎಷ್ಟೊಂದು ಸೂಕ್ಷ್ಮವಾಗಿರ್ತದೆ, ನಾವು ಗಮನಿಸಬೇಕು ಇದೆ. ಹವಾಮಾನ ಬದಲಾವಣೆ ಅಂತ ನಾವು ಸುಮ್ಮನೆ ಹೇಳ್ಕೊಂತ ಕುಂತ್ಬಿಡ್ತೇವೆ. ಪ್ರದೇವರೇ, ತಾವು ಹಿಡಿದ ಉತ್ತರ ನಿಜವಾಗೂ ಮೀನು ಹಿಡಿಸುತ್ತೆ. ನಮ್ಮ ಅನಾಹುತ ಎಷ್ಟು ಭಯಾನಕವಾಗಿದೆ ಅಂತ ಕೂಡ ನಮ್ಗೆ ಕಂಡು ಬರ್ತದೆ. ಇನ್ನೊಂದು ಡಾಕ್ಟರ್ ಪ್ರದೇವರೇ, ಹಿನ್ನೀರು ಅಥವಾ ಹಳುವೆ ಪ್ರದೇಶ ಅಥವಾ ಎಸ್ಚರಿ ಪ್ರದೇಶಗಳಲ್ಲಿ ಮೀನುಗಾರಿಕೆ ಮೇಲೆ ಯಾವ ರೀತಿಯ ಒಂದು ಹವಾಮಾನ ಬದಲಾವಣೆ ಕಂಡು ಬರ್ತಾ ಇದೆ, ಮತ್ತೆ ಅದು ಏನ್ ಸಂಬಂಧ ಉಂಟು ಅದಕ್ಕೆ? ಇದು ಬಹಳಷ್ಟು ಮುಖ್ಯವಾದ ಪ್ರಶ್ನೆ. ಯಾಕಂತ ಹೇಳಿದ್ರೆ, ಈ ಹಳುವೆ ಪ್ರದೇಶ ಅಂತಂದ್ರೆ ನಮ್ಗೆ ಸಾಮಾನ್ಯ ನದಿಗಳು ಸಮುದ್ರವನ್ನ ಮುಟ್ಟ ಒಂದು ಜಾಗ, ಅಂದ್ರೆ ಸೇರುವಂತ ಜಾಗ. ಇಲ್ಲಿ ಬಹಳಷ್ಟು ವ್ಯತ್ಯಾಸ ಇರುತ್ತೆ, ಯಾಕಂದ್ರೆ ಇದು ಈ ಪ್ರದೇಶ ಏನಿದೆಲ್ಲ ಸಮುದ್ರ ನೀರಿಗಿಂತ ಭಿನ್ನವಾಗಿರುತ್ತೆ, ಅಥವಾ ನಮ್ಮ ಫ್ರೆಶ್ ವಾಟರ್ ಅಂದ್ರೆ ಸಿಹಿ ನೀರಿಗಿಂತ ಭಿನ್ನವಾಗಿರುತ್ತೆ. ಇವೆರಡರ ನಡುವೆ ಈ ವಾತಾವರಣ ಇರುತ್ತೆ, ಅದು ಹೊಸ ವಾತಾವರಣ. ಸಿಹಿ ನೀರು ಉಪ್ಪು ನೀರು, ಉಪ್ಪು ನೀರು ಎರಡು ಕೂಡಿ ಒಂದು ಮಿಶ್ರಣವಾಗಿರುತ್ತೆ. ಇಲ್ಲಿ ಮಿಕ್ಸ್ಡ್ ಕಾಫಿ ಅಥವಾ ಮಿಕ್ಸ್ಡ್ ಟೀ ಅಂತೇವಲ್ಲ ಹಾಗೆ ಆ ತರ ಇರುತ್ತೆ. ಇಂದು ಒಂದು ಇದು ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ ಒಂದು ಬೇರೆ ತರನೇ ಒಂದು ವಾತಾವರಣ ಸೃಷ್ಟಿ ಇರುತ್ತೆ. ಅಂದ್ರೆ ಇಲ್ಲಿ ಡಾಕ್ಟರ್ ಪ್ರಭು ಅವರೇ, ಆ ಒಂದು ಪ್ರದೇಶದಲ್ಲಿ ಬೆಳೆದಂತ ಮೀನುಗಳು ಸಿಹಿ ನೀರಲ್ಲೂ ಬದುಕ್ತವೆ ಮತ್ತೆ ಉಪ್ಪು ನೀರಲ್ಲೂ ಬದುಕ್ತವೆ, ಎರಡೂ ವಾತಾವರಣಕ್ಕೆ ಹೊಂದ್ಕೊಂಡು ಬದುಕಂತ ಒಂದು ಉತ್ಪತ್ತಿ ತಡ್ಕೊಳ್ಳೋ ಒಂದು ಶಕ್ತಿ ಇರುತ್ತೆ. ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ, ನಾವು ಹವಾಮಾನ ಬದಲಾವಣೆ ಯಾವ ತರ ನಿಮ್ ಸಂಬಂಧ ಇದೆ ಅಂತ ಕೇಳಿದ್ರೆ ನನಗೆ, ಹೌದು ಈ ಉದಾಹರಣೆಗೆ ನಮ್ಗೆ ಬರಗಾಲ ಬಂತು ಅಂತ ಇಟ್ಕೊಂಡ್ರೆ ಮಳೆಗಾಲನೇ ಇರೋದಿಲ್ಲ, ಮಳೆ ಇಲ್ಲ, ಮಳೆಗಾಲ ಇಲ್ಲದ ಇದ್ದಾಗ ಏನಾಗುತ್ತೆ, ಸಮುದ್ರದ ನೀರು ಜಾಸ್ತಿ ನೀರು ಇದಕ್ಕೆ ಹೊಳೆ ಪ್ರದೇಶಕ್ಕೆ ಬರುತ್ತೆ, ಪ್ರಮಾಣದಲ್ಲಿ ಬರಬೇಕಾಗಿತ್ತು ಜಾಸ್ತಿ ಪ್ರಮಾಣದಲ್ಲಿ ಬರುತ್ತೆ, ಸಿಹಿ ನೀರಿನ ಪ್ರಮಾಣನೇ ಇಲ್ಲ, ಪ್ರಮಾಣನೇ ಇಲ್ಲ. ಅವಾಗ ಏನಾಗುತ್ತೆ, ಉಪ್ಪಿನ ಅಂಶ ಜಾಸ್ತಿ ಆಗುತ್ತೆ. ಹೌದು ಹೌದಾ, ಉಪ್ಪಿನ ಅಂಶ ಅದು ಅವಾಗ ತಡ್ಕೊಳ್ಳೋ ಶಕ್ತಿಗಿಂತ ಜಾಸ್ತಿ ಇದ್ದಾಗ ಅದು ಸಾಮಾನ್ಯ ಬದುಕುಳಿಯೋದಕ್ಕೆ ಅಥವಾ ಮೈಗ್ರೇಷನ್ ಆಗ್ಬಿಡುತ್ತೆ, ಉತ್ಪಾದನೆ ಕಡಿಮೆ ಆಗೋದನ್ನ ಕಡಿಮೆ ಆಗುತ್ತೆ, ಮೀನುಗಳ ಒಂದು ಉತ್ಪತ್ತಿ ಕಡಿಮೆ ಆಗುತ್ತೆ. ಅಥವಾ ಇಲ್ಲಿದ್ದ ಮೀನುಗಳು ತಮಗೆ ಅನುಕೂಲವಾದ ವಾತಾವರಣವನ್ನು ಹುಡ್ಕೊಂಡು ಎಲ್ಲರೂ ಬೇರೆ ಕಡೆ ಹೋಗ್ಬಿಡ್ತಾರೆ. ಕಾಲ ಬಂದಾಗ ಏನಾಗುತ್ತೆ, ಮಳೆ ಜಾಸ್ತಿ ಬರಲಿಲ್ಲ ಅಂತ ಅಂದ್ರೆ ಈ ಒಳಹರಿವು ಸೀಮಿನ ಒಳಹರಿವು ಎಸ್ಚರಿ ಕಡೆ ಬರೋದಿಲ್ಲ, ಅವಾಗ ಏನಾಗುತ್ತೆ ಬಹಳಷ್ಟು ಏರುಪೇರು ಆಗ್ತವೆ. ಒಂದು ವಾಟರ್ ಕ್ವಾಲಿಟಿ ಅಂತ ಹೇಳ್ತೇವೆ ನಾವು, ಅಂದ್ರೆ ನೀರಿನ ಗುಣಮಟ್ಟದಲ್ಲಿ ಮತ್ತೆ ಆಮ್ಲಜನಕದ ಕೊರತೆ ಉಂಟಾಗ್ತದೆ, ಆಮೇಲೆ ನೈಸರ್ಗಿಕ ಆಹಾರ ಉತ್ಪತ್ತಿ ನ್ಯೂಟ್ರಿಯೆಂಟ್ಸ್ ಕಡಿಮೆ ಆಗ್ತವೆ, ಅದಾದ್ಮೇಲೆ ನಮ್ಗೆ ಸಲಿನಿಟಿ ಜಾಸ್ತಿ ಆಗುತ್ತೆ, ಉಪ್ಪಿನಂಶ ಜಾಸ್ತಿ ಆಗುತ್ತೆ, ಆಮೇಲೆ ಉಷ್ಣಾಂಶ ಜಾಸ್ತಿ ಆಗುತ್ತೆ. ಪ್ರತಿಯೊಂದು ಕೂಡ ಇವೆಲ್ಲ ತಡ್ಕೊಳ್ಳೋ ಒಂದು ಶಕ್ತಿ ಇಲ್ಲದೇ ಇದ್ದಾಗ ಮೀನಿನ ಒಟ್ಟಾರೆ ಉತ್ಪತ್ತಿ ಕಡಿಮೆ ಆಗುತ್ತೆ. ಆಮೇಲೆ ಒಂದನ್ನ ಎಸ್ಚುರೇಷನ್ ನಾವೇನ್ ಹೇಳ್ತೀವಿ ಅಂದ್ರೆ ಕ್ರೆಟಲ್ ಆಫ್ ದಿ ಸಿ ಅಂತ ಹೇಳಿ, ತೊಟ್ಟಿಲು ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ, ಇಲ್ಲಿ ಸಾಮಾನ್ಯವಾಗಿ ಪ್ರಪಂಚದ ಯಾವುದೇ ಒಂದು ದೇಶದಲ್ಲಿ ಹೋದ್ರೆ ಕರಾವಳಿ ಪ್ರದೇಶದಲ್ಲಿ ಹೆಚ್ಚು ಮೀನನ್ನು ಉತ್ಪತ್ತಿ ಮಾಡ್ತಾರೆ ಮತ್ತೆ ಮೀನು ಹಿಡಿತಾರೆ. ಯಾಕಂತಂದ್ರೆ ಒಂದು ಈ ಸಮುದ್ರ ಇದು ಸಮುದ್ರ ಸಿಹಿ ನೀರಿನ ನೀರು ಸೇರ್ಕೊಳ್ತದೆ ಸೇರ್ಕೊಳ್ತದೆ ಆಮೇಲೆ ಸಾಕಷ್ಟು ಭೂಮಿ ಕಡೆ ಭೂಮಿ ಮೇಲಿಂದ ನ್ಯೂಟ್ರಿಯಂಟ್ಸ್ ಏನಾದ್ರು ಖನಿಜಾಂಶಗಳನ್ನ ಮತ್ತೆ ಇದ್ರದ್ದು ಗೊಬ್ಬರ ಹೊತ್ತ ತಂದು ಅಲ್ಲಿ ಹಾಕಿದ್ರಿಂದ ನೈಸರ್ಗಿಕ ಉತ್ಪತ್ತಿ ಜಾಸ್ತಿ ಆಗುತ್ತೆ. ಅಲ್ಲಿ ಸಮುದ್ರದಲ್ಲಿ ಮೀನು ಮರಿಗಳು ಏನಾಗಿರ್ತಾವಲ್ಲ ಆ ಮರಿಗಳು ಇಲ್ಲಿ ಆಹಾರ ತಿನ್ಲಿಕ್ಕೆ ಬೆಳೀತಾವೆ. ಬೆಳೆದ್ಬಿಟ್ಟು ಮತ್ತೆ ಅವು ಪ್ರೌಢಾವಸ್ಥೆಗೆ ಆದ್ಮೇಲೆ ವಾಪಸ್ ಸಮುದ್ರಕ್ಕೆ ಹೋಗ್ತವೆ. ಸೊ ಅಂತ ಟೈಮಲ್ಲಿ ಏನಾಗುತ್ತೆ ನಮಗೆ ಇಲ್ಲಿ ಜಾಸ್ತಿ ಮೀನು ಉತ್ಪತ್ತಿ ಆಗುತ್ತೆ. ಈ ಎತ್ತರ ಹವಾಮಾನ ಬದಲಾವಣೆಯಿಂದ ಏನಾಗುತ್ತೆ ಅಂದ್ರೆ ನಮಗೆ ಪೂರ್ತಿ ಇಂತ ಒಂದು ವಾತಾವರಣದಲ್ಲೇ ಬದಲಾವಣೆ ಕಂಡು ಬರೋದ್ರಿಂದ ಮೀನುಗಾರಿಕೆ ಇರ್ಬೋದು ಅಥವಾ ಮೀನ್ ಸಾಕಾಣೆ ಬಗ್ಗೆ ಸಾಕಾಣೆ ಮೇಲೆ ಏಕಾಗುತ್ತೆ ಅಂತಂದ್ರೆ ಸಾಮಾನ್ಯವಾಗಿ ಇಡೀ ನಮ್ಮ ದೇಶದಲ್ಲಿ ಪ್ರಪಂಚ ಅತಿ ಶ್ರೇಷ್ಠ ಅಥವಾ ಒಂದು ಅತಿ ಉತ್ಕೃಷ್ಟ ಗುಣಮಟ್ಟದ ನಾವು ಸಿಗಡಿನ ನಾವು ಉತ್ಪತ್ತಿ ಮಾಡುತ್ತೆ ಕರಾವಳಿ ಪ್ರದೇಶದಲ್ಲಿ ಹಳ್ಳಿಯ ಪ್ರದೇಶದಲ್ಲಿ ಸಿಗಡಿ ಉತ್ಪತ್ತಿ ಮಾಡೋದ್ರಿಂದ ನಮ್ಗೆ ಆ ಸಾಕಷ್ಟು ರಫ್ತು ಮಾಡ್ತೀವಿ. ರಫ್ತು ಮಾಡೋದ್ರಿಂದ ನಮ್ಗೆ ಸಾಕಷ್ಟು ಇದು ವಿದೇಶಿ ವಿನಿಮಯ ಸಿಗ್ತದೆ. ಮೀನುಗಳಿಗೆ ಬಹಳಷ್ಟು ತೊಂದರೆ ಆಗುತ್ತೆ. ಆಮ್ಲಜನಕದ ಒಂದು ಏನು ಕರಗುವಿಕೆ ನೀರಿನ ಕರಗುವಿಕೆಗೆ ಬಹಳಷ್ಟು ಕಡಿಮೆ ಆಗುತ್ತೆ. ಆಮ್ಲಜನಕ ಇಲ್ಲ ಅಂತ ಅಂದಾಗ ಅದು ಒಂಥರ ಇದರದು ಮೀನುಗಳು ಬದುಕೋದೇ ಆಮ್ಲಜನಕ ಕರಗಿರ್ತಕ್ಕಂಥ ಆಮ್ಲಜನಕ ಉಪಯೋಗಿಸ್ಕೊಂಡು ಆಮ್ಲಜನಕ ಕೊರತೆ ಉಂಟಾದಾಗ ಏನಾಗ್ಬಿಡುತ್ತೆ ನಮ್ಗೆ ಆಸ್ಫಿಕ್ಸಿಯೇಷನ್ ಆಗ್ಬಿಡುತ್ತೆ ಮುಸುರುಗಟ್ಟು ವಾತಾವರಣ ಆಗುತ್ತೆ. ಆಯ್ತು ಡಾಕ್ಟರ್ ಪ್ರಭು ಅವರ ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಈ ಮೀನು ಉತ್ಪಾದನೆ ಮತ್ತು ರಫ್ತಿನಲ್ಲಿ ಮತ್ತೆ ಏನು ಆರ್ಥಿಕತೆ ಮೇಲೆ ಯಾವ್ಯಾವ ತರದ ಒಂದು ಪರಿಣಾಮ ನಮ್ಗೆ ಕಂಡು ಬರ್ತಾ ಇದೆ, ಈ ಒಂದು ಮೀನು ಬೆಳೆಗಾರರಿಗೆ ಎಷ್ಟು ನಷ್ಟ ಆಗ್ಬಹುದು, ಅದನ್ನ ನಷ್ಟ ಯಾವ ತರ ಕಡಿಮೆ ಮಾಡ್ಕೋಬಹುದು, ಈ ಎಲ್ಲ ಅತಿ ಸೂಕ್ಷ್ಮವಾದ ಮಾಹಿತಿಯನ್ನ ನಮ್ಮ ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ನೀಡಿದ್ದೀರಿ. ತಮ್ಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ ಚಕ್ರವರ್ತಿ ಅವರೇ. ನಮಸ್ಕಾರ. ನಮ್ಮ ಪ್ರಯೋಗರ ಅಭಿಪ್ರಾಯಕ್ಕೆ ದಯವಿಟ್ಟು ಉತ್ತರವನ್ನು ಕೊಡಿ. ಸರಿ, ಎಲ್ಲರಿಗೂ ನಮಸ್ಕಾರ. ಕಳೆದ ಹವಾಮಾನ ಮಿತ್ರ ಪ್ರೋಗ್ರಾಂನ ಕೇಳಿ ಅದಕ್ಕೆ ಸಾಕಷ್ಟು ಮೆಚ್ಚಿ ನಮಗೆ ಸಂದೇಶ ಕಳಿಸಿದ್ದಾರೆ ಸುಮಾರು ರೈತ ಬಾಂಧವರು. ಸೊ ಅವ್ರದ್ದು ಪ್ರತಿಕ್ರಿಯೆಯನ್ನು ನಾನು ಈ ಪ್ರೋಗ್ರಾಂನಲ್ಲಿ ವ್ಯಕ್ತಪಡಿಸುತ್ತೀನಿ. ಮಾಧವ್ ಶೆಟ್ಟಿ ಅವರು ಟಿ ನರಸೀಪುರ ಅವ್ರು ಹೇಳ್ತಾ ಇದಾರೆ ಈ ಪ್ರೋಗ್ರಾಂ ನಮ್ಗೆ ಬಹಳ ಉಪಯೋಗ ಆಗ್ತಾ ಇದೆ, ಯಾಕೆಂದ್ರೆ ನಮ್ದು ಹೊಲದಲ್ಲಿ ಏನೇನು ಆಪರೇಷನ್ಸ್ ಇದೆ ಅದನ್ನ ನಾವು ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡ್ಬಿಟ್ಟು ಇದನ್ನ ನಾವು ನಮ್ಮ ಹೊಲಕ್ಕೆ ನಾವು ಎಕ್ಸಿಕ್ಯೂಟ್ ಮಾಡಬಹುದು ಅಂತ ತಿಳಿಸಿದ್ದಾರೆ. ಮತ್ತೆ ಮಲ್ಕಾಜಪ್ಪ ಹಾವೇರಿಗೆ ಬಾಗಲಕೋಟೆಯಿಂದ ಹೇಳಿದರೆ ಏನ್ ಮಾಹಿತಿ ಸಿಕ್ಕತ್ತೆ ಈ ಮಳೆದು ಟೆಂಪರೇಚರ್ದು ಆಮೇಲೆ ಬೇರೆ ಎಲ್ಲ ಹವಾಮಾನ ಬಗ್ಗೆ ಎಲ್ಲ ನಮ್ಗೆ ಏನ್ ಮಾಹಿತಿ ಸಿಕ್ಕತ್ತೆ, ಅದರಿಂದ ನಮ್ಗೆ ಬಹಳ ಉಪಯೋಗ ಆಗ್ತಾ ಇದೆ. ಇದು ಪ್ರತಿ ವಾರನೂ ಈ ಪ್ರೋಗ್ರಾಂ ನಾವು ಕಂಡಕ್ಟ್ ಮಾಡಬೇಕು ಅಂತ ವ್ಯಕ್ತಪಡಿಸಿದ್ದಾರೆ. ಆಮೇಲೆ ಮುತ್ತು ಅವರು ಮೈಸೂರಿಂದ ಹೇಳ್ತಾ ಇದಾರೆ ಈ ಮೈಸೂರು ಆಮೇಲೆ ಸುತ್ತಮುತ್ತ ಪ್ರದೇಶದಲ್ಲಿ ಸಾಕಷ್ಟು ರೈತರು ಇದು ಬನಾನ ಅಂದ್ರೆ ಬಾಳೆ ಬೆಳೆಸ್ತಾ ಇದ್ದಾರೆ. ಮೊದಲು ಈ ಲೀವ್ ಸ್ಪಾಟ್ ಆಮೇಲೆ ಪೆನಾಮಾ ವಿಲ್ಟ್ ಅಂತ ಏನ್ ರೋಗ ಇತ್ತು ಅದು ಜಾಸ್ತಿ ಇರ್ಲಿಲ್ಲ. ಬಟ್ ಇತ್ತೀಚೆಗೆ ಸುಮಾರು ಒಂದು 10 ವರ್ಷದಿಂದ ಏನಾಗ್ತಾ ಇದೆ ಅಂದ್ರೆ ಈ ಮಳೆನಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ, ಆಮೇಲೆ ಟೆಂಪರೇಚರ್ ಸಾಕಷ್ಟು ಬದಲಾವಣೆ ಆಗಿದೆ. ಸೊ ಇದು ವೇರಿಯೇಷನ್ಸ್ ಇಂದ ಈ ಬಾಳೆಗೆ ಸಾಕಷ್ಟು ರೋಗಗಳು ಬರ್ತಾ ಇದೆ. ಅದು ಸುಮಾರು 50% ಕ್ಕಿಂತ ಹೆಚ್ಚು ಈ ರೋಗಗಳು ಬಾಳೆಗೆ ಅಂಟ್ಕೋತಾ ಇದೆ. ಆಮೇಲೆ ಹುಣಸೂರಿನಲ್ಲಿ, ಹೆಚ್ಚರಕೋಟೆನಲ್ಲಿ, ಕೆಆರ್ಪೇಟೆನಲ್ಲಿ ಸುಮಾರು ಜನ ಈಗ ತಂಬಾಕು ಬದಲು ಈ ಶುಂಠಿ ಆಗ್ಲಿ ಆಮೇಲೆ ಅರ್ಶನ ಆಗ್ಲಿ ಸಾಕಷ್ಟು ಕಲ್ಟಿವೇಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಏನಾಗಿದೆ ಅಂದ್ರೆ ಈ ತೆಂಗು ಆಮೇಲೆ ಅಡಕೆಗೂ ಸಾಕಷ್ಟು ಡ್ರೈ ಆಮೇಲೆ ವಾರ್ಮ್ ಕಂಡೀಷನ್ಸ್ ಬರ್ತಾ ಇದೆ, ಅಂದ್ರೆ ಒಣ ಕಂಡೀಷನ್ಸ್ ಜಾಸ್ತಿ ಇದೆ, ಆಮೇಲೆ ಟೆಂಪರೇಚರ್ ಹೆಚ್ಚಾಗಿದೆ. ಸೊ ಇದರಿಂದ ಏನಾಗಿದೆ, ಜನರು ಟೈಮ್ಲಿ ಇರಿಗೇಷನ್ ಕೊಡಕ್ ಆಗ್ತಾ ಇಲ್ಲ, ಆಮೇಲೆ ಕಪ್ಪು ತಲೆ ಹುಳು ಬಾಧೆ ಸಾಕಷ್ಟು ಜಾಸ್ತಿ ಆಗಿದೆ. ಸೊ ಇದರಿಂದ ಲೀವ್ ಸ್ಪಾಟ್ ಡಿಸೀಸ್ ಅಂದ್ರೆ ಎಲೆ ಚುಕ್ಕೆ ರೋಗನು ಈ ತೆಂಗುಗೆ ಆಮೇಲೆ ಅಡಕೆಗೆ ಸಾಕಷ್ಟು ಹೆಚ್ಚಾಗಿದೆ. ಇದು ನಮ್ಮ ಹವಾಮಾನ ಬದಲಾವಣೆಯಿಂದ ಸುಮಾರು 10-12 ವರ್ಷದಿಂದ ಈ ತರ ಆಗ್ತಾ ಇದೆ ಮೈಸೂರು ಸುತ್ತಮುತ್ತ ಪ್ರದೇಶದಲ್ಲಿ ಅಂತ ತಿಳಿಸಿದ್ದಾರೆ. ಆಮೇಲೆ ಧಾರವಾಡದಿಂದ ಸುಭಾಷ್ ಅವ್ರು ಹೇಳ್ತಾ ಇದಾರೆ ಈ ಸೋಯಾಬೀನು, ಹತ್ತಿ, ಆಮೇಲೆ ಜ್ವಾಳ, ಆಮೇಲೆ ಮುಸ್ಕಿನ್ ಜೋಳ ಸಾಕಷ್ಟು ಜನ ಇಲ್ಲಿ ಬೆಳೆಸ್ತಾ ಇದ್ದಾರೆ. ಆಮೇಲೆ ಇಲ್ಲೇನಾಗಿದೆ ಅಂದ್ರೆ ಈ ಮಳೆ ಕರೆಕ್ಟ್ ಆಗಿ ಸಮಯಕ್ಕೆ ಬಂದಿಲ್ಲ ಅಂದ್ರೆ ಈ ಸೋಯಾಬೀನ್ ಸುಮಾರು 70% ಗಿಂತ ಜಾಸ್ತಿ ಇಳುವರಿ ಕಡಿಮೆ ಆಗಿದೆ. ಸೊ 2023 ವಾಸ್ ದಿ ವರ್ಸ್ಟ್ ಇಯರ್ ಅಂತ ಅವರು ತಿಳಿಸಿದ್ದಾರೆ. ಅಂದ್ರೆ ಅಲ್ಲಿ ಸಾಕಷ್ಟು ರೈತರು ಕಷ್ಟಪಟ್ಟಿದ್ದಾರೆ, ಆಮೇಲೆ ಸುಮಾರು 70% ಅಷ್ಟು ಇಳುವರಿನ ಕಳ್ಕೊಂಡಿದ್ದಾರೆ ಅಂತ ಅವರು ತಿಳಿಸಿದ್ದಾರೆ. ಆಮೇಲೆ ಅವರು ಹೇಳ್ತಾ ಇದ್ದಾರೆ ಈ ಮಾವು ಇನ್ನೊಂದು ಬಹಳ ಇಂಪಾರ್ಟೆಂಟ್ ಕ್ರಾಪ್ ಈ ಜಾಗದಲ್ಲಿ. ಸುಮಾರು ಒಂದು 10 ವರ್ಷದಿಂದ ಈ ಕೀಟ ಆಮೇಲೆ ರೋಗ ಬಾಧೆ ಹೆಚ್ಚಾಗಿದೆ. ಆಮೇಲೆ ಎಲ್ಲೆಲ್ಲಿ ಈ ಹತ್ತಿ ಬೆಳೆಸ್ತಾ ಇದ್ದಾರೆ ಅವರು ಮೊದಲು ಲಾಂಗ್ ಡ್ಯೂರೇಷನ್ ಕ್ರಾಪ್ ನ ಬೆಳೆಸ್ತಾ ಇದ್ರು, ಈಗ ಎಲ್ಲರೂ ಹೈಬ್ರಿಡ್ಸ್ಗೆ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಈಗ ಯಾರು ವೆರೈಟೀಸ್ ಹತ್ತಿ ಜಾಸ್ತಿ ಬೆಳೆಸ್ತಾ ಇಲ್ಲ, ಅವರು ಇದ್ರ ಬದಲು ಹೈಬ್ರಿಡ್ಸ್ ನ ಬೆಳೆಸ್ತಾ ಇದ್ದಾರೆ. ಈ ಹೈಬ್ರಿಡ್ಸ್ ಸುಮಾರು 2 ಅಥವಾ 3 ತಿಂಗಳೇನೆ ಅದು ಕಟಾವ್ಗೆ ಬಂದ್ಬಿಡುತ್ತೆ. ಸೊ ಇದರಿಂದ ಈ ಹತ್ತಿ ಇಳುವರಿ ಹೆಚ್ಚಾಗಿದೆ. ಬಟ್ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಈ ಕಾಯಿ ಕೊರಕ ಅಂದ್ರೆ ನಾವು ಪಿಂಕ್ ಬೌಲ್ ಅಂತ ಏನ್ ಹೇಳ್ತೀವಿ ಇದರದು ಹಾವಳಿ ಸಾಕಷ್ಟು ಹೆಚ್ಚಾಗಿದೆ. ಇದು ನಮ್ಮ ಪರಿಸರ ಅಥವಾ ಹವಾಮಾನ ಬದಲಾವಣೆಯಿಂದ ಅಂತ ಎಲ್ಲರೂ ತಿಳಿಸಿದ್ದಾರೆ, ವಿಜ್ಞಾನಿಗಳವರು ಎಲ್ಲರೂ ತಿಳಿಸಿದ್ದಾರೆ. ಸೊ ಈ ಹವಾಮಾನ ಬದಲಾವಣೆಯಿಂದ ಈ ಡೈರಿ ಆಗ್ಲಿ ಪೌಲ್ಟ್ರಿ ಇಂಡಸ್ಟ್ರಿ ಆಗ್ಲಿ ಈ ಪಶುಪಾಲನೆ ಆಗ್ಲಿ ಇದನ್ನು ಸಾಕಷ್ಟು ಅನುಕೂಲ ಆಗಿದೆ ರೈತರಿಗೆ ಅಂತ ತಿಳಿಸಿದ್ದಾರೆ. ಆಮೇಲೆ ಸುಮಾರು ಜನ ಬಾಗಲಕೋಟೆ ಆಮೇಲೆ ಬೆಳ್ಳಾರಿಯಿಂದ ನಮ್ಗೆ ತಿಳಿಸಿದ್ದಾರೆ ಅಂದ್ರೆ ಈ ಮಳೆದು ನಮ್ಗೆ ಏನ್ ಮಾಹಿತಿ ಸಿಕ್ಕುತ್ತೆ ನಿಮ್ಮಿಂದ ಅದು ನಮ್ಗೆ ಬಹಳ ಉಪಯೋಗ ಆಗ್ತಾ ಇದೆ. ಯಾಕಂದ್ರೆ ನಾವು ತೊಗರಿ ಸೋಯಾಬೀನು ಎಲ್ಲ ಬೆಳೆಸ್ತಾ ಇದೀವಿ, ಆಮೇಲೆ ಇದು ನಮ್ಗೆ ಕೆಲವು ಭಾಗದಲ್ಲಿ ಮಾತ್ರ ನಮ್ಗೆ ಕೆನಾಲ್ ನೀರ್ ಸಿಕ್ಕತ್ತೆ, ಮಿಕ್ಕಿದ ಭಾಗದಲ್ಲಿ ಬಾಗಲಕೋಟೆ ಆಮೇಲೆ ಬೆಳ್ಳಾರಿನಲ್ಲಿ ನೀರಿರಲ್ಲ, ಅದು ಮಳೆ ಆಶ್ರಯದಲ್ಲಿ ನಾವು ಬೆಳೆಸ್ತೀವಿ. ಸೊ ಅದಕ್ಕಾಗಿ ಈ ಪ್ರೋಗ್ರಾಮ್ ಇಂದ ನಮ್ಗೆ ಬಹಳ ಅನುಕೂಲ ಆಗ್ತಾ ಇದೆ ಅಂತ ತಿಳಿಸಿದ್ದಾರೆ. ಬಿ ಎಂ ವಿಶ್ವನಾಥ್ ಅವರು ಬಹಳ ಒಳ್ಳೆ ದೊಡ್ಡ ರೈತರು, ಬಳ್ಳಾರಿ ಕಂಬ್ಳಿ ಜಿಲ್ಲೆ ತಾಲೂಕಿಂದ. ಅವರು ತಿಳಿಸಿದ್ದಾರೆ ಈ ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನಿಗಳ ಮಾಹಿತಿ ಬಹಳ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಆಮೇಲೆ ರೈತರು ಹೆಚ್ಚಾಗಿ ರಾಸಾಯನಿಕ ಗೊಬ್ಬರವನ್ನು ಬಳಸಬಾರದು, ಅದ್ರ ಬದಲು ಈ ಕೊಟ್ಟಿಗೆ ಗೊಬ್ಬರ ಸಾಕಷ್ಟು ಹೆಚ್ಚಾಗಿ ಬಳಸಬೇಕು, ಆಮೇಲೆ ನೀರು ಸಹ ಹೆಚ್ಚು ಬಳಕೆ ಮಾಡಬಾರದು ಅಂತ ತಿಳಿಸಿದ್ದಾರೆ. ನೀರಿನ ನಿರ್ವಹಣೆ ಕಡಿಮೆ ಮಾಡಬೇಕು, ಸಮಗ್ರ ಕೃಷಿ ಹೆಚ್ಚಾಗಿ ಮಾಡಬೇಕು, ಇದರಿಂದ ಒಂದು ಬೆಳೆಯಿಂದ ಇನ್ನೊಂದು ಬೆಳೆಯಲ್ಲಿ ನಾವು ಆದಾಯನ ಪಡ್ಕೋಬಹುದು, ಹಣವನ್ನ ನಾವು ಪಡ್ಕೋಬಹುದು ಅಂತ ತಿಳಿಸಿದ್ದಾರೆ. ನಮ್ಮ ಕಡೆ ಇತ್ತೀಚೆಗೆ ಮಳೆ ಕಡಿಮೆ ಆಗ್ತಾ ಇದೆ, ಆಮೇಲೆ ಮೂಡ ಮುಸುಕಿತ ವಾತಾವರಣ ಕಂಡು ಬರ್ತದೆ, ಇದರಿಂದ ಸಾಕಷ್ಟು ಹುಳುಗಳು ಆಮೇಲೆ ರೋಗಗಳು ನಮ್ಗೆ ಹೆಚ್ಚಾಗ್ತಾ ಇದೆ. ಆಮೇಲೆ ರಸಗೊಬ್ಬರ ಅಂಗಡಿಯಲ್ಲಿ ರೈತರಿಗೆ 1 ಚೀಲ ಯೂರಿಯಾ ಕೊಡುವುದಕ್ಕೆ ಅವರು ಈ ಬೇರೆ ನಮ್ದು ಏನ್ ಕೊಟ್ಟಿಗೆ ಗೊಬ್ಬರ ಇದೆ ಅದನ್ನ ಬೆಳೆಸಬೇಕು ಅಂತ ತಿಳಿಸಿದ್ದಾರೆ. ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು ಈ ಕುರಿತಾಗಿ ರೈತರಿಂದ ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಪಡೆಯಲಾಗ್ತಾ ಇದೆ. ಈ ಕುರಿತಾಗಿ ಪ್ರಶ್ನೆ ಅಥವಾ ಸಂದೇಶ ಕಳಿಸಬಹುದಾದ ಮೊಬೈಲ್ ಸಂಖ್ಯೆ ಹೇಗಿದೆ? 9342063488. ಇಂಗ್ಲಿಷ್ನಲ್ಲಿ ಮತ್ತೊಮ್ಮೆ 9342063488. ಇಮೇಲ್ ವಿಳಾಸ ಹೇಗಿದೆ? dcc-empri@karnataka.gov.in. ಇಮೇಲ್ ವಿಳಾಸ ಮತ್ತೊಮ್ಮೆ dcc-empri@karnataka.gov.in. ಇಂದಿನ ನಡೆ ನಾಳೆಗೆ ಹಸಿರು ಹಾದಿಯಾಗಲಿ, ಎಲ್ಲರ ಜವಾಬ್ದಾರಿಯಾಗಲಿ. ಸ್ವಚ್ಛ ಉಸಿರಿಗಾಗಿ, ಹಸಿರು ಬಾಳ್ವೆಗಾಗಿ ಒಂದಾಗಿ ಹೋರಾಡೋಣ. ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ, ಸಹಕಾರ ಸುಧಾರಾಣಿ ಟೀ ಮತ್ತು ರಾಜಲಕ್ಷ್ಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಿಯಾಂಕ 102.3 ಮೆಗಾಹರ್ಟ್ಸ್. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಜನಪದ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ಮುಂಡಗೋಡ ತಾಲೂಕು ಹುನಗುಂದದ ಶ್ರೀಮತಿ ಗೋಜವ್ವ ಶಂಕರಪ್ಪ ಲಮಾಣಿ ಹಾಗೂ ಬಳಗದವರಿಂದ ಲಂಬಾಣಿ ಸಮುದಾಯದ ಹಾಡುಗಳು. ಮೊದಲಿಗೆ ದೇವರ ಸ್ತುತಿ. ಕೇಳಿ ಈಗ ಹುಟ್ಟಿದ ಮಗುವಿಗೆ ಜಳಕ ಮಾಡಿಸುವಾಗ ಹಾಡುವ ಗೋಸಾವಿ ಹಾಡು. ಸಾತೆ ಮಾಡೋ ಈಗ ಮಗುವಿಗೆ ತೊಟ್ಟಿನಲ್ಲಿ ಮಲಗಿಸುವಾಗ ಹಾಡುವ ಹಾಡು. ಮುಂದೆ ಕೇಳಿ ಮಗುವಿಗೆ ತೊಟ್ಟಿಲಲ್ಲಿ ಮಲಗಿಸಿ ತೊಟ್ಟಿಲನ್ನು ತೂಗುವಾಗ ಹಾಡುವ ಹಾಡು. ಕೊನೆಯಲ್ಲಿ 5 ವರ್ಷದ ಮಗುವಿಗೆ ಜವಳ ಅಂದರೆ ತಲೆಗೂದಲು ತೆಗೆಯುವಾಗ ಹಾಡುವ ಹಾಡು. ಹೇ ರೋ ಹೇ ರೋ